ಎನ್ಐಟಿಕೆ. ಇದರಲ್ಲಿ ರಸಾಯನಶಾಸ್ತ್ರ ವಿಭಾಗದ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಅರುಣ್ ಇಸ್ಲೂರ್ ಅವರು. ಮುಖ್ಯವಾಗಿ ಇವರು ಸಂಶೋಧನೆ ಮಾಡಿದ್ದು ನೀರಿನ ಶುದ್ಧತೆಯ ಬಗ್ಗೆ ಅಥವಾ ಶುದ್ಧ ನೀರನ್ನು ಉತ್ಪಾದಿಸುವ ಬಗ್ಗೆ. ಮುಖ್ಯವಾಗಿ ಇವತ್ತು ನಾವು ನೀರಿನಲ್ಲಿರುವಂತಹ ವಿಧಗಳು, ಶುದ್ಧ ನೀರು ಅಂದರೆ ಏನು, ಅದನ್ನು ಯಾವ ರೀತಿಯಲ್ಲೆಲ್ಲ ನಾವು ಪಡೀಬಹುದು, ಅದಕ್ಕೆ ಬೇಕಾದಂತಹ ಅಗತ್ಯಗಳೇನು ಅನ್ನೋದರ ಬಗ್ಗೆ ಅವರನ್ನು ಮಾತಾಡಿಸೋಣ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಸರ್. ಅರುಣಿಸ್ಲೂರ್ ಅವರೇ, ಈಗ ಮುಖ್ಯವಾಗಿ ನಾವು ಹೇಳುದಿದ್ರೆ ನೀರು ಅಂತ ಹೇಳಿದ್ರೆ ನಮಗೆ ಸಾಮಾನ್ಯವಾಗಿ ಕಾಣುವಂಥದ್ದು ಒಂದೇ. ಹೌದು. ಆದರೆ ನೀರಿನಲ್ಲಿ ಎಲ್ಲ ಆದರೂ ಕೂಡ ಬೇರೆ ಬೇರೆ ವಿಧಗಳಿದ್ದಾವ? ಹೌದು, ನೀರಿನಲ್ಲಿ ಮುಖ್ಯವಾಗಿ ಎರಡು ವಿಧ, ಒಂದು ಹಾರ್ಡ್ ವಾಟರ್ ಅಂತ ಹೇಳ್ತೀವಿ, ಇನ್ನೊಂದು ಸಾಫ್ಟ್ ವಾಟರ್ ಅಂತ ಹೇಳ್ತೀವಿ. ಸಾಫ್ಟ್ ವಾಟರ್ ಅಂದರೆ ನಾವೆಲ್ಲ ಈಗ ಸಾಮಾನ್ಯವಾಗಿ ಇಲ್ಲೆಲ್ಲ ನಮ್ಮ ಮಂಗಳೂರು ಈ ಇಲ್ಲಿ ಏನು ಸಿಗುತ್ತೆ ಅದು ಸಾಫ್ಟ್ ವಾಟರ್. ಅಂದರೆ ಕುಡಿಲಿಕ್ಕೆ ಅದರಲ್ಲಿ ಟೋಟಲ್ ಡಿಸಾಲ್ವ್ ಸಾಲಿಡ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಆ ಪ್ರಮಾಣ ಕಡಿಮೆ ಇದೆ, ಹಾಗಾಗಿ ಅದನ್ನು ಕುಡಿಲಿಕ್ಕೆ ಯೋಗ್ಯ. ಅದರಿಂದ ಮತ್ತೆ ಅದು ಸಾಬೂನ್ ಜೊತೆ ವರ್ತಿಸಿದಾಗ ಏನೋ ಅಂದರೆ ನೊರೆ ಎಲ್ಲ ಉಂಟಾಗೋದು ಅದೆಲ್ಲ ಸಾಮಾನ್ಯವಾಗಿ ಇರುತ್ತೆ. ಆದರೆ ಈ ಗಡಸು ನೀರು ಅಂದರೆ ಸಾಮಾನ್ಯವಾಗಿ ಕೆಲವು ಕಡೆ ಬೋರ್ವೆಲ್ ನೀರು ಇರ್ಬೋದು, ಅಥವಾ ಕೆಲವು ಕಡೆಗೆ ಇಂಡಸ್ಟ್ರಿಯಲ್ ಏರಿಯಾಸ್ ಕೈಗಾರಿಕೆಗಳು ಸಮೀಪ ಇರುವಂಥ ಎಲ್ಲಿ ನೀರಿನ ಸೋರ್ಸ್ ಏನಿದೆ ಅಂತ ಕಡೆಯಲ್ಲಿ ಈ ನೀರು ಗಡಸುತನ ಪಡೆಯುತ್ತೆ. ಅಂದರೆ ಅದು ಸಾಬೂನ್ ಜೊತೆ ವರ್ತಿಸಿದಾಗ ಅದರಲ್ಲಿ ಏನು ನೊರೆ ಉತ್ಪಾದನೆ ಏನು ಹೇಳ್ತೀವಲ್ಲ ಅದು ಆಗೋದಿಲ್ಲ. ಅದು ಮುಖ್ಯ ರೀಸನ್ ಅಂದರೆ ಅದರಲ್ಲಿ ಈ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂಗಳ ಕ್ಲೋರೈಡ್ ಮತ್ತು ಕೆಲವು ಹೆವಿ ಮೆಟಲ್ಸ್ ಕೂಡ ಪ್ರೆಸೆನ್ಸ್ ಇರೋದ್ರಿಂದ ಆ ಥರ ಗಡಸು ನೀರು ಇರುತ್ತೆ. ಹೀಗೆ ಮುಖ್ಯವಾಗಿ ಎರಡು ವಿಧ. ಈಗ ಗಡಸು ನೀರು ಮತ್ತು ನಮ್ಮಲ್ಲಿ ಸಿಗುವಂಥ ಏನು ಸಾಫ್ಟ್ ವಾಟರ್ ಅಂತ ಹೇಳ್ತೇವೆ, ಇದು ನಮ್ಮ ಪ್ರಕೃತಿಯಲ್ಲೇ ನಮಗೆ ಸಿಗುವಂಥದ್ದು. ಹೌದು. ಇದಲ್ಲದೆ ನೀರು ಅಶುದ್ಧ ಯಾಕೆ ಆಗ್ತದೆ ಡಾಕ್ಟರ್? ನೀರು ಸರ್, ಈಗ ಹೇಳೋದಾದ್ರೆ ಈ ನೀರಿನ ಒಂದು ಅಶುದ್ಧತೆ ಪ್ರಮಾಣ ಇರೋದು 20-25 ವರ್ಷದಿಂದ ಈ ಅಶುದ್ಧತೆ ನೀರಿನ ಪ್ರಮಾಣವನ್ನು ನಾವು ಹೆಚ್ಚಾಗಿ ಗಮನಿಸ್ತಾ ಇದ್ದೇವೆ. ಮುಖ್ಯವಾಗಿ ಕಾರಣ ಅಂದರೆ ಕಾರ್ಖಾನೆಗಳಿಂದ ಏನು ಒಂದು ವೇಸ್ಟ್ ನೀರು ಮಲಿನ ಆಗಿರುತ್ತೆ ಅದನ್ನು ಸರಿಯಾಗಿ ಟ್ರೀಟ್ ಮಾಡದೆಯ ಅದು ನೇರವಾಗಿ ನೀರಿನ ಹರಿವಿಗೆ ಸೇರ್ಬೋದು. ಅಂದರೆ ಅಂತರ್ಜಲ ಇರ್ಬೋದು ಅಥವಾ ನದಿ ಇರ್ಬೋದು ಯಾವುದೇ ಇದರಲ್ಲಿ ಸೇರಿದಾಗ ಅದರಿಂದ ಕೂಡ ಒಂದು ಅಂದರೆ ತುಂಬ ಕೆಟ್ಟ ರೀತಿಯಲ್ಲಿ ಒಂದು ಮಲಿನ ಆಗ್ತಾ ಇದೆ. ಅದು ಒಂದು ರೀತಿ. ಇನ್ನೊಂದರಲ್ಲಿ ಹೇಳೋದಾದರೆ ಈಗ ನಮ್ಮ ಸೀವೇಜ್ ವಾಟರ್ ಕೂಡ ಇದೆ. ಸೀವೇಜ್ ಏನು ಅಂದರೆ ಮುಖ್ಯವಾಗಿ ಅದರಲ್ಲಿ ಬಯೋಲಾಜಿಕಲ್ ಕಂಟೆಂಟ್ಸ್ ಜಾಸ್ತಿ ಇರುತ್ತೆ. ಆ ಸೀವೇಜ್ ನೀರು ಕೂಡ ಈಗ ಕೆಲವು ಕಡೆಗೆಲ್ಲ ಅಂದರೆ ಪ್ರಾಪರಾಗಿ ಡಿಸ್ಪೋಸ್ ಮಾಡೋದಿಲ್ಲ. ಅಂದರೆ ಅದು ಕೂಡ ನೀರಿನ ಒಂದು ನದಿ ಅಥವಾ ನೀರಿನ ಮೂಲಗಳಿಗೆ ಸೇರಿದಾಗ ಅವಾಗ ಅದರಿಂದ ಮಲಿನ ಆಗ್ತದೆ. ಇವು ಮಲಿನ ಆಗಲಿಕ್ಕೆ ಮುಖ್ಯ ಎರಡು ಕಾರಣ. ಈಗ ಈ ಕುಡಿಲಿಕ್ಕೆ ಅಥವಾ ನಾವು ಬಳಸಲಿಕ್ಕೆ ಇರಬೇಕಾದ ನೀರಲ್ಲಿ ಹೀಗೆ ಇರಬೇಕು ಅಂತ ಏನಾದರೂ ಕೂಡ ಅದಕ್ಕೊಂದು ಕಂಟೆಂಟ್ಗಳು ಹೀಗೆ ಇರಬೇಕು, ಅದು ಅದರ ವ್ಯವಸ್ಥೆ ಹೀಗೆ ಇರಬೇಕು ಅಂತ ಏನಾದರೂ ಇದೆಯಾ? ಹೌದು, ಖಂಡಿತ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಹೇಳೋ ಪ್ರಕಾರ ಅಂದರೆ ನಾವೀಗ ನೀರಿಗೆ ಬೇರೆ ಬೇರೆ ಮಾನದಂಡಗಳು ಇದ್ದಾವೆ ಕುಡಿಯೋ ನೀರಿಗೆ. ಅಂದರೆ ಅದರಲ್ಲಿ ಈಗ ತುಂಬ ಈ ಕೆಲವು ಲವಣಗಳಾಗಲಿ ಕೆಲವೊಂದು ಮಿನರಲ್ಸ್ ಆಗಲಿ ಅಥವಾ ಕೆಲವೊಂದು ಅಯಾನುಗಳು ಅಂದು ಇದಿಷ್ಟು ಪ್ರಮಾಣದ ಮೇಲೆ, ಈವನ್ ಲೋಹ ಕೂಡ ಇಷ್ಟರ ಮೇಲೆ ಹೋಗಬಾರ್ದಂತ ಇದೆ. ಮುಖ್ಯವಾಗಿ ಹೇಳೋದಾದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವಿಶ್ವ ಆರೋಗ್ಯ ಸಂಸ್ಥೆಯವರು ಹೇಳೋ ಪ್ರಕಾರ TDS ಟೋಟಲ್ ಡಿಸಾಲ್ವ್ ಸಾಲಿಡ್ ಈವನ್ ಅಪ್ ಟು ಸುಮಾರು 550 PPM ಅಂದರೆ ಪಾರ್ಟ್ಸ್ ಪರ್ ಮಿಲಿಯನ್ ಅಷ್ಟು ಆ ವ್ಯಾಲ್ಯೂ ಇದ್ರೂ ಕೂಡ ಪರ್ ಲೀಟರ್ ಇದ್ರೂ ಕೂಡ ಅದು ಕುಡಿಲಿಕ್ಕೆ ಯೋಗ್ಯ ಅಂತ. ಮತ್ತು ಅದರ ಜೊತೆಗೆ pH ಒಂದು ಜನರಲ್ ಆಗಿ ಒಂದು 6.5 ಅಂದರೆ ನಮಗೆ pH ಸ್ಕೇಲ್ ತೊಗೊಂಡ್ರೆ 0-7 ಅಂದರೆ 0, 1, 2, 3 ಹೀಗೆ ಆದಂಗೆ ಅದರದ್ದು ಆಮ್ಲೀಯ ಗುಣ ಕಡಿಮೆ ಆಗ್ತಾ ಹೋಗ್ತದೆ. 7 ಅಂದರೆ ಅದು ನ್ಯೂಟ್ರಲ್ಲು, ಮತ್ತು 7, 7, 8, 9, 10 ಆ ಕಡೆ ಹೋದಂಗೆ ಅದರದ್ದು ಪ್ರತ್ಯಾಮ್ಲೀಯ ಗುಣ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ವಿಶ್ವ ಆರೋಗ್ಯದ ಇವ್ರ ಪ್ರಕಾರನೂ 6.5-7.5 ತನಕ ರೇಂಜಲ್ಲಿ ಇರೋದು ಒಳ್ಳೆಯದು. ಅದರ ಜೊತೆಗೆ ಬೇರೆ ಬೇರೆ ಕೆಲವು ನಾನು ಹೇಳಿದ್ನಲ್ಲ ಆರ್ಸೆನಿಕ್ ಮತ್ತು ಅದಕ್ಕೆಲ್ಲ ಪ್ರತಿಯೊಂದು ವ್ಯಾಲ್ಯೂ ಕೂಡ ಇದೆ. ಅಂದರೆ 0.005 ಅಷ್ಟು ಸೂಕ್ಷ್ಮ ಇದರಲ್ಲಿ ಕೂಡ ಈವನ್ ಈಗ ಆರ್ಸೆನಿಕ್ ಇರ್ಬೋದು, ಮರ್ಕ್ಯೂರಿ, ಯಾಕಂದರೆ ಇವೆಲ್ಲ ತುಂಬ ವಿಷಕಾರಕವಾದಂಥ ಕೆಟ್ಟ ಒಂದು ಪರಿಣಾಮವನ್ನು ಉಂಟು ಮಾಡ್ತವೆ. ಹಾಗಾಗಿ ಅದಕ್ಕೆ ಕೂಡ ಪ್ರತ್ಯೇಕವಾದಂಥ ಸ್ಕೇಲ್ಗಳು ಇದ್ದಾವೆ. ಆದರೆ ನಾನು ಅದನ್ನು ಇಲ್ಲಿ ಹೇಳೋದಿಲ್ಲ. ಜನಸಾಮಾನ್ಯರಿಗೆ ಇದಾಗುವಂತೆ ಟೋಟಲ್ ಡಿಸಾಲ್ವ್ ಸಾಲಿಡ್ ಮತ್ತು ಇದ್ರ ಮೇಲೆ pH, ಮತ್ತೊಂದು ಇಟ್ ಶುಡ್ ಬಿ ಕಂಪ್ಲೀಟ್ಲಿ ಫ್ರೀ ಫ್ರಮ್ ಯಾವುದೇ ಒಂದು ಮೈಕ್ರೋ ಆರ್ಗಾನಿಸಮ್ಸ್, ಬ್ಯಾಕ್ಟೀರಿಯಾ, ಈಕೋಲೆ ಅಂತ, ಅದೊಂದು ನಮ್ಮ ದೇಹದ ಮೇಲೆ ಹಾನಿಯನ್ನು ಉಂಟು ಮಾಡುವಂಥ ಬ್ಯಾಕ್ಟೀರಿಯಾ. ಸೊ ಅದಂತೂ ಇರಲೇಬಾರದು. ಸೊ ಇವು ಮೂರು ಮುಖ್ಯವಾಗಿ ಸಾಮಾನ್ಯ. ನಂತರ ಬೇರೆ ಅದೇ ನಾನು ಹೇಳಿದ್ನಲ್ಲ, ಸತು ಆಗಲಿ ಕಾಪರ್ ಆಗಲಿ ಪ್ರತಿಯೊಂದಕ್ಕೂ ಕೂಡ ನೈಟ್ರೈಡ್ಸ್, ಫ್ಲೋರೈಡ್ಸ್, ಫ್ಲೋರೈಡ್ ಕೂಡ ಅಲ್ಪ ಪ್ರಮಾಣದಲ್ಲಿ ಬೇಕು, ಇಲ್ಲ ಅದು ಹೆಚ್ಚಿನ ಪ್ರಮಾಣದಲ್ಲಾದರೆ ಅದರಿಂದ ಫ್ಲೋರೋಸಿಸ್ ಅಂತ ಅದು ಕೂಡ ಹಾನಿಯಾಗುತ್ತೆ. ಸೊ ಅದಕ್ಕೆ ಕೂಡ ಒಂದು ಪ್ರತಿಯೊಂದು ಇದಕ್ಕೆ ಒಂದು ಮಾನದಂಡಗಳು ಇದ್ದಾವೆ. ಆದರೆ ನಾನು ಹೇಳಿರೋದು ಮೇನ್ ಆಗಿ ಮುಖ್ಯವಾಗಿ ಮೂರು